ಕಡಿಮೆ ಬೆಲೆ ಏನೋ ಒಂದು ನಮಗೆ ಕ್ಯಾರ್ ರೋಗ ಅಂತ ರೈತರಲ್ಲಿ ಹೇಳ್ತಾರೆ, ಕ್ಯಾರ್ ರೋಗ ಬರ್ತಾ ಇದೆ. ಆ ಕ್ಯಾರ್ ರೋಗಕ್ಕೆ ಏನಪ್ಪ ಅಂತಂದ್ರೆ, ನಾವು ವಿಶ್ವವಿದ್ಯಾಲಯದ ಒಂದು ಶಿಫಾರಸು ಮಾಡಿರ್ತಕ್ಕಂತ ಒಂದು ಪ್ರಕ್ರಿಯೆ ಇರ್ತದೆ, ಅದನ್ನು ಮಾಡ್ತಾರೆ, ಅದನ್ನ ಕೆಲಸ ಆಗ್ತಾ ಇರೋದಿಲ್ಲ. ಮತ್ತೆ ರೈತರು ತಾವು ಪ್ರಯತ್ನ ಮಾಡ್ತಾರೆ, ಅದು ಕೆಲಸ ಆಗದೆ ಇದ್ದಾಗ ನಾವು ಮತ್ತೆ ಎಲ್ಲಿಯಾದರೂ ಇಡೀ ಭಾರತ ದೇಶದಲ್ಲಿ ದಾಳಿಂಬೆ ಮೇಲೆ ಇದೇ ವಿಷಯದ ಮೇಲೆ ಮತ್ತೇನಾದರೂ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂತ ಒಂದು ಸಂಶೋಧನೆ ಇತ್ತಪ್ಪ ಅಂದ್ರೆ ಅದನ್ನ ತಗೊಂಡು ಬಂದು ನಾವಿಲ್ಲೇನಪ್ಪ ಅಂದ್ರೆ ರೈತರ ಹೊಲದಲ್ಲಿ ಒಂದು ಐದಾರು ರೈತರ ಹೊಲದಲ್ಲಿ ಅದನ್ನ ಅಸೆಸ್ ಅಂತ ಹೇಳ್ತೀವಿ, ಅದನ್ನ ಅದರ ಪರಿಣಾಮವನ್ನ ನೋಡ್ತೀವಿ ನಾವು. ಅಂದ್ರೆ ಮೂರು ಈ ತಾಂತ್ರಿಕತೆಯನ್ನು ನಾವು ಪರಿಶೀಲನೆ ಮಾಡ್ತೀವಿ, ರೈತರು ಮಾಡತಕ್ಕಂಥದ್ದು, ಮತ್ತೆ ಸದ್ಯ ಈ ವಿಶ್ವವಿದ್ಯಾಲಯ ನಮ್ಮಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಯಾವ ವಿಷಯದಲ್ಲಿ ಬರ್ತಿ ಆ ವಿಷಯದ ತಾಂತ್ರಿಕತೆಯನ್ನ ಮತ್ತು ಬೇರೆ ಕಡೆ ತಂದ ತಾಂತ್ರಿಕನ ಹೋಲಿಕೆ ಮಾಡ್ತೀವಿ. ಆ ಮೂರು ಹೋಲಿಕೆಯಲ್ಲಿ ಅಕಸ್ಮಾತ್ ಆಗಿ ಈಗ ಬೇರೆ ಕಡೆಯಿಂದ ಬರತಕ್ಕಂಥ ತಂತ್ರಜ್ಞಾನ ಫಲ ನೀಡುತ್ತಪ್ಪ ಅಂತಂದಪ್ಪ ಅಂದ್ರೆ ಅದನ್ನ ನಾವೇನಪ್ಪ ಅಂತಂದ್ರೆ ರೈತರಿಗೆ ಮುಂದೆ ಹೇಳಬಹುದು, ಮತ್ತು ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಏನಪ್ಪ ಅಂತಂದ್ರೆ ಪ್ರಚಾರವನ್ನು ಮಾಡಬಹುದು. ಇದಕ್ಕೆ ನಾವು ಸ್ವಲ್ಪ ಮಟ್ಟದಲ್ಲಿ ಮಾಡ್ತೇವೆ, ಇದಕ್ಕೆ ಕ್ಷೇತ್ರ ಪರಿಶೀಲನೆ ಅಥವಾ ಆನ್ ಫಾರ್ಮ್ ಟೆಸ್ಟಿಂಗ್ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಸ್ವಲ್ಪ ಗುಂಟೆ ಜಾಗದಲ್ಲಿ ನಾವು ರೈತರ ಹೊಲದಲ್ಲಿ ಮಾಡ್ತಾ ಇರ್ತೀವಿ, ಅದಕ್ಕೆ ಆನ್ ಫಾರ್ಮ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಇನ್ನು ಮೂರನೇದಾಗಿ ರೈತರಿಗೆ ತರಬೇತಿಯನ್ನ ನೀಡತಕ್ಕಂತ ಕೆಲಸವನ್ನ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತದೆ. ಇದು ಒಳಾವರಣ ಆಗಿರ್ಬೋದು, ಹೊರಾವರಣ ಆಗಿರ್ಬೋದು, ಅಂದ್ರೆ ರೈತರಿಗೆ ಯಾವ ವಿಷಯದಲ್ಲಿ ಯಾವ ಹಂಗಾಮಿನಲ್ಲಿ ಯಾವ ಸಮಯದಲ್ಲಿ ಬೇಕಲ್ಲ ಆ ತರ ತರಬೇತಿಯನ್ನ ನಾವು ಕೊಡತಕ್ಕಂತ ವ್ಯವಸ್ಥೆ ಇದೆ. ರೈತರು ತಾವು ಎಲ್ಲಿಗೆ ಬಂದಪ್ಪ ಅಂತಂದ್ರೆ ಊಟದ ವ್ಯವಸ್ಥೆ ಇರ್ತದೆ, ತರಬೇತಿ ಫ್ರೀ ಆಗಿರ್ತದೆ, ಬಂದು ಹೋಗೋ ಖರ್ಚು ಮಾತ್ರ ತಮ್ದಿರ್ತದೆ. ಅಥವಾ ನೀವೇ ನಿಮ್ಮ ಊರಲ್ಲಿ ಒಂದು 25-30 ಜನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಎಲ್ಲರೂ ಕಲಿತಿರಪ್ಪ ಅಂದ್ರೆ ನಾವೇ ಅಲ್ಲಿ ಬಂದೇನಪ್ಪ ಅಂತಂದ್ರೆ ನಿಮಗೆ ತರಬೇತಿಯನ್ನು ಕೊಟ್ಟು ಬರ್ತಕ್ಕಂತ ವ್ಯವಸ್ಥೆ ಇದೆ. ಎಲ್ಲ ಫ್ರೀ ಇರ್ತದೆ, ಇದಕ್ಕೆ ಯಾವುದು ಒಂದು ಫೀಸ್ ಅಂತ ಇರ್ತಿಲ್ಲ. ಇನ್ನು ಮುಂದೆ ವಿಶೇಷವಾಗಿ ವಿಸ್ತರಣಾ ಕಾರ್ಯಕರ್ತರಿಗೆ ನಾವು ತರಬೇತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಯಾಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೇವಲ 6 ವಿಜ್ಞಾನಿಗಳು ಇರ್ತಾರೆ, ಅದು ನಮ್ಮ ಕಾರ್ಯಪ್ತಿ ಬಹಳ ಇರ್ತದೆ. ಈ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಅಂದ್ರೆ ಕೇವಲ ಇಂಡಿಗೆ ಸೀಮಿತ ಇಲ್ಲದು, ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಇಂಡಿಯನ್ನ ಕವರ್ ಮಾಡ್ತದೆ, ಸಿಂದಗಿ ತಾಲೂಕನ್ನು ಕವರ್ ಮಾಡ್ತದೆ, ಚಡಚಣ ಕವರ್ ಮಾಡ್ತದೆ, ದೇವರಿಪುರಿಯನ್ನ, ಇನ್ನು ಮುಂದೆ ಆಗತಕ್ಕಂಥ ಆಲ್ಮೇಲ ತಾಲೂಕನ್ನು ಸಹ ಏನಪ್ಪ ಅಂದ್ರೆ ಕವರ್ ಮಾಡ್ತದೆ. ಅಂದ್ರೆ ಈ 5 ತಾಲೂಕುಗಳು ಈ ಒಂದು ಕೇಂದ್ರಕ್ಕೆ ಸಂಬಂಧಪಡುತ್ತವೆ. ಹಾಗಾಗಿ ನಾವೇನ್ ಮಾಡ್ತಾ ಇರ್ತಪ್ಪ ಅಂತಂದ್ರೆ ಇತರ ಇಲಾಖೆಗಳಿರ್ತಕ್ಕಂಥ ಲೈನ್ ಡಿಪಾರ್ಟ್ಮೆಂಟ್ ಇರ್ತೀವಿ, ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಇವೆಲ್ಲ ನಮಗೆ ಕೃಷಿಗೆ ಸಂಬಂಧಪಡತಕ್ಕಂಥ ಇಲಾಖೆ ಅಧಿಕಾರಿಗಳು ನಾವೇನಪ್ಪ ಅಂದ್ರೆ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇರ್ತೇವೆ. ಅಂದ್ರೆ ಸದ್ಯದಲ್ಲಿ ಅವರವರ ವಿಷಯದಲ್ಲಿ ಅವರವರ ಇಲಾಖೆಯಲ್ಲಿ ಏನು ಹೊಸದಾಗಿ ತಂತ್ರಜ್ಞ ಬಂದಿಲ್ಲ, ನಾವು ಅವರಿಗೆ ಕೊಟ್ಟನಪ್ಪ ಅಂದ್ರೆ ಅವರು ರೈತರು ತಾವು ಜಾಸ್ತಿ ಇಲ್ಲಿ ಏನಪ್ಪ ಅಂದ್ರೆ ಇಲಾಖೆ ಸವಲತ್ತಿಗೆ ಹೋಗಿರ್ತೀವಿ, ಅಲ್ಲಿ ಸಹ ಏನಪ್ಪ ಅಂದ್ರೆ ಅವರು ತಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ತರ ತರಬೇತಿ ನಾವು ಮಾಡ್ತಾ ಇರ್ತೀವಿ. ಇನ್ನು ಕೆಲವು ರೈತರು ಅಥವಾ SLC PUC ಮಾಡಿರ್ಬಿಡ್ತಾರೆ ಅಂದ್ರೆ ಶಾಲೆ ಬಿಟ್ಟು ಇರ್ತಾ ಇರ್ತಾರೆ, ಅಂತರಿಗೆ ಔದ್ಯೋಗಿಕವಾಗಿ ನಾವು ತರಬೇತಿಯನ್ನ ಕೊಡ್ತಾ ಇರ್ತೀವಿ. ಅಂದ್ರೆ ವೊಕೇಶನಲ್ ಟ್ರೈನಿಂಗ್ ಅಂತ ಹೇಳ್ತಿರ್ತೀವಿ ನಾವು. ಅದು ಸುಮಾರು ಏನಪ್ಪ ಅಂದ್ರೆ ಕನಿಷ್ಠ ಒಂದು ವಾರದಿಂದ ಹಿಡಿದು ಸುಮಾರು 20 ನಿಮಿಷ ಆ ತರಬೇತಿ ಆಗ್ತಾ ಇರ್ತೇವೆ. ಅದನ್ನು ವಿಶೇಷವಾಗಿ ಭಾರತೀಯ ಕೃಷಿ ಕೌಶಲ್ಯ ಅಭಿವೃದ್ಧಿ ಏನಪ್ಪಾ ಅಂದ್ರೆ ಸ್ಪಾನ್ಸರ್ ಮಾಡ್ತಾ ಇರ್ತದೆ. ಸುಮಾರು 21 ದಿವಸ ಇರ್ಬೋದು, 25 ದಿವಸ ಇರ್ಬೋದು, 30 ಸುಮಾರು ಕೊಡ್ತಾ ಇದ್ದೀವಿ. ಉದಾಹರಣೆಗೆ ನಾವು ಈಗ 2-3 ವರ್ಷದಲ್ಲಿ ಏನಪ್ಪಾ ಅಂದ್ರೆ ಎರೆಹುಳು ಸಾಕಾಣಿಕೆ ಬಗ್ಗೆ 25 ದಿವಸ ತರಬೇತಿ ಕೊಟ್ಟಿದ್ದೀವಿ, ಆಮೇಲೆ ಕೋಳಿ ಸಾಕಾಣಿಕೆ ಬಗ್ಗೆ ನಾವು ತರಬೇತಿ ಕೊಡ್ತಾ ಇದೀವಿ. ಸೊ ಇದೇ ತರನಾಗಿ ರೈತರಿಗೆ ತಮಗೆ ಏನು ಅವಶ್ಯಕತೆ ಇದೆಲ್ಲ ಆ ವಿಷಯದ ಮೇಲೆ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಅದರ ಜ್ಞಾನವನ್ನು ಕೊಡ್ತೇವೆ. ಅಂದ್ರೆ ರೈತರು ಸ್ವಾವಲಂಬಿಯಾಗಿ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೂ ಸಹ ಏನಪ್ಪಾ ಅಂದ್ರೆ ತರಬೇತಿ ಎಲ್ಲ ಫ್ರೀ ಆಗಿರ್ತದೆ, ಇದಕ್ಕೆ ಭಾರತ ಸರ್ಕಾರನೇ ಎಲ್ಲ ದುಡ್ಡನ್ನು ಕೊಟ್ಟಿರ್ತದೆ. ಮುಗಿದ ನಂತರ ನಿಮಗೆ ಸರ್ಟಿಫಿಕೇಟ್ ನಾವು ಕೊಡ್ತಾ ಇದ್ವಿ. ಕರೆಗೆ ಬ್ಯಾಂಕ್ನಿಂದ ಸಿಬ್ಬಂದಿ ಖರ್ಚು ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಸಾಲ ಸೌಲಭ್ಯಗಳಿಗೆ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಪರಿಕರಗಳನ್ನು, ಗುಣಮಟ್ಟದ ಕೃಷಿ ಪರಿಕರಗಳನ್ನ ಒದಗಲಿಕ್ಕೂ ಸಹ ಏನಪ್ಪಾ ಅಂತಂದ್ರೆ ನಮಗೆ ಕೆಲಸ ಮಾಡ್ಲಿಕ್ಕೆ ಹೇಳ್ತಾ ಇರ್ತಾರೆ. ಉದಾಹರಣೆಗೆ ಬೀಜಗಳನ್ನ ನಮ್ಮ ಕಡೆಯಿಂದ ಯಾವ ಬೀಜಗಳನ್ನ ಇಲ್ಲಿ ಮಾಡಿಕೊಡ್ಲಿಕ್ಕಾಗುತ್ತೆ, ಆ ಬೀಜಗಳನ್ನ ಅಥವಾ ಬೇರೆ ಕಡೆ ಯಾವ್ದ್ರಿಂದ ತರಿಸಿಕೊಡ್ತೇವೆ ವ್ಯವಸ್ಥೆಯನ್ನು ನಾವು ಸಹ ಮಾಡ್ತೀವಿ. ವಿಶೇಷವಾಗಿ ನಾವೀಗ 3 ವರ್ಷದಲ್ಲಿ ಸುಮಾರು ಒಂದು 100-150 ಕ್ವಿಂಟಲ್ TS3R ಬೀಜವನ್ನ ನಮ್ಮ ಕೇಂದ್ರದಲ್ಲಿ ಉತ್ಪಾದನೆ ಮಾಡಿ ಬಿಜಾಪುರದಲ್ಲಿ ಸಂಸ್ಕರಣೆ ಮಾಡಿ ಮತ್ತು ರೈತರಿಗೆ 5 kg ಪ್ಯಾಕ್ ಮಾಡಿ ನಾವು ಮಾಡ್ತಾ ಇದ್ವಿ. ಅದೇ ತರ ಕಡ್ಡಿನ ಸಹ ಏನಪ್ಪಾ ಅಂದ್ರೆ ಸುಮಾರು ಒಂದು 50 ಕ್ವಿಂಟಲ್ ಹಿಂಗಾರಿಗೆ ಬೀಜ D3B ಅನ್ನಂತ ತಳಿಯನ್ನು ಸಹ ನಾವು ಮಾರಾಟವನ್ನು ಮಾಡಿದ್ದೇವೆ. ಜೊತೆಗೆ ನಿಮಗೆ ಬೇಕಾಗಿರತಕ್ಕ ಸಸಿಗಳನ್ನು ಸಹ ನಾವೇನಪ್ಪ ಅಂದ್ರೆ ತಯಾರು ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಒಂದ್ರೆ ನಮ್ಮ ಕಡೆ ಇಲ್ಲಪ್ಪ ಅಂದ್ರೆ ನಾವು ತರಿಸಿಕೊಡುವ ವ್ಯವಸ್ಥೆಗಳನ್ನು ಸಹ ನಾವು ಮಾಡ್ತಾ ಇರ್ತೀವಿ. ಇನ್ನು ಮುಂದೆ ನಮ್ಮ ಕೃಷಿ ವಿಜ್ಞಾನ ಹೊಸದಾಗಿರೋದ್ರಿಂದ ಈಗ ಸದ್ಯ ಇನ್ನೊಂದು 4-5 ತಿಂಗಳಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷಕತೆಯನ್ನು ಸಹ ನಮ್ಮಲ್ಲಿ ಪ್ರಾರಂಭ ಆಗ್ತದೆ. ಈಗ ಸುಮಾರಾಗಿ 26 ಲಕ್ಷದ ಮೊತ್ತದ ನಮ್ಗೇನಪ್ಪ ಅಂದ್ರೆ ಉಪಕರಣಗಳು ಬಂದಿದೆ. ಇನ್ನು ಕೇವಲ 2 ಉಪಕರಣಗಳು ಬಂದಪ್ಪ ಅಂದ್ರೆ ಮಣ್ಣು ಮತ್ತು ನೀರು ಪರೀಕ್ಷೆ ಪ್ರಾರಂಭ ಆಗ್ತದೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ರೈತರಿಗೆ ಬೇಕಾಗಿರತಕ್ಕಂಥ ಜೈವಿಕ ಕೀಟನಾಶಕಗಳನ್ನು ಸಹ ನಾವು ತಯಾರು ಮಾಡಲಿಕ್ಕೆ ಯೋಜನೆ ಹಾಕೊಂಡಿದ್ವಿ. ಅದು ಸಹ ಏನಪ್ಪ ಇನ್ನು 4-5 ತಿಂಗಳಲ್ಲಿ ಅದು ಪ್ರಾರಂಭ ಆಗ್ತದೆ. ಅದು ಪ್ರಾರಂಭ ಆದಪ್ಪ ಅಂದ್ರೆ ನಿಮಗೆ ರೈಜೋಮಿಮ್ ನಾವು ಕೊಡಬಹುದು, ಆಮೇಲೆ PSP ಕೊಡಬಹುದು, ಅದೇ ತರನಾಗಿ ಟ್ರೈಕೋಡರ್ಮ ಕೊಡಬಹುದು. ಇನ್ನು ಮುಂದೋಗಿ ಈ ಕಬ್ಬಿಗೆ ಗೊಂಡಲು ಬರತಕ್ಕಂಥ ಮೆಟ್ರೈಜಮ್ ಸಹ ನಾವೇನಪ್ಪ ಅಂದ್ರೆ ಇಲ್ಲಿ ತಯಾರು ಮಾಡಿಕೊಡಬಹುದು. ಇವೆಲ್ಲರ ಹೊರತಾಗಿ ರೈತರಲ್ಲಿ ಅಕಸ್ಮಾತ್ ಒಂದು ಊರಲ್ಲಿ ಎಲ್ಲೋ ಬಹಳ ಯಾವ್ದೋ ಒಂದು ಸಮಸ್ಯೆ ಆಗಿದೆ, ಇಲ್ಲ ನಮಗೆ ಕಬ್ಬು ಒಣಗ್ತಾ ಇದೆ, ಗೊಂಡೆಗಳು ಕಾಣ್ತಾ ಇದೆ, ಅಥವಾ ತೊಗರಿ ಬಹಳಷ್ಟು ನೆಟಿ ಬರ್ತಾ ಇದೆ, ಕೊಳ್ಳಿ ಹೋಗ್ತಾ ಇದೆ, ಅಥವಾ ಯಾವುದೇ ಬೆಳೆ ಇರಲಿ ಲಿಂಬಿ ಇರ್ಬೋದು ಇಲ್ಲ ಒಣಗ್ತಾ ಇದೆ ಅಂತ ಹೇಳಿ ಸೊರಗ ರೋಗ ಬಂದಿರಬಹುದು, ಅಂತವೇನ ಸಮಸ್ಯೆ ಇದೆ ಅಂದ್ರೆ ನಾವೇ ಖುದ್ದಾಗಿ ನಿಮ್ಮ ಹೊಲಕ್ಕೆ ಬಂದು ಅದನ್ನು ಪರೀಕ್ಷಿಸಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಬೇಕಾಗಿರ್ತಕ್ಕಂಥ ನಾವು ಸೊಲ್ಯೂಷನ್ ಅಂತಿರ್ಬೋದು, ಅಥವಾ ಅದಕ್ಕೆ ಸಲಹೆಯನ್ನು ನೀಡಿ ನಾವು ಬರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇರ್ತೀವಿ. ಇದಲ್ಲದೆ ಮತ್ತೆ ತಮ್ಗೆ ಏನಾದರೂ ಈ ಹೊರತುಪಡಿಸಿ ಏನೇ ನಿಮಗೆ ವಿಶೇಷವಾಗಿ ವಿಷಯಗಳ ಬಗ್ಗೆ ಬೇಕಂದ್ರಪ್ಪ ಅಂದ್ರೆ, ಈಗ ಉದಾಹರಣೆಗೆ ನಮ್ಮಲ್ಲಿ ಫಾರೆಸ್ಟ್ರಿ ಅಂತ ಹೇಳ್ತೀವಿ, ಅರಣ್ಯದ ಸಂಬಂಧ ಇಲ್ಲ, ಅದು ಇಲ್ಲ ಅಂದ್ರೆ ಅವ್ರನ್ನ ಕರೆಸಿ ಈಗ ಇತ್ತಿತ್ತಾಗಿ ಸ್ಯಾಂಡಲ್ವುಡ್ ಬಗ್ಗೆ ಆಯ್ತು, ಶ್ರೀಗಂಧದ ಬಗ್ಗೆ ಆಯ್ತು, ಈ ತರ ಮಹಾಗಣಿ ಬಗ್ಗೆ ಆಯ್ತು, ಬಹಳಷ್ಟು ರೈತರು ಬೇಡಿಕೆ ಬರ್ತವೆ. ಅಂತ ನಾವೇ ಮಾಡ್ತೀವಿ, ಎಲ್ಲಿಂದ ಕರೆಸಿ, ಬಿಜಾಪುರದಿಂದ ಇರ್ಬೋದು, ಸಿರ್ಸಿಯಿಂದ ಇರ್ಬೋದು, ಆ ಸಂಬಂಧಪಟ್ಟ ವಿಷಯ ತಜ್ಞರ ಕರೆಸಿ ನಾವು ಆ ತರಬೇತಿಯನ್ನ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ನಿಮ್ಗೆ ಸೆರಿಕಲ್ಚರ್ ಬೇಕಂದ್ರೆ ಸೆರಿಕಲ್ಚರ್ ಬಗ್ಗೆ ನಾವು ನಮ್ಮಲ್ಲಿ ಇಲ್ಲದೇ ಇದ್ರೆ ನಾವು ಕರೆಸಿ ನಾವು ತರಬೇತಿಯನ್ನು ಕೊಡಬಹುದು. ಜೇನು ಸಾಕಾಣಿಕೆ ಬೇಕಂದ್ರೂ ನಾವು ತರಬೇತಿ ಕೊಡಬಹುದು. ಅಂದ್ರೆ ನಿಮ್ಮ ರೈತರಿಗೆ ಏನು ಬೇಕಾಗಿರುತ್ತಲ್ಲ ಆ ವಿಷಯವನ್ನ ನಿಮಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಾವು ಎಲ್ಲಾ ಕೇಂದ್ರಗಳು ಮಾಡ್ತಾ ಇದ್ದೇವೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ. ನೆಗಳೂರವರೇ, ತಾವು ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ನಮ್ಮ ರೈತರಿಗೆ ಯಾವ ರೀತಿಯಾದಂತಹ ಒಂದು ಸೌಲಭ್ಯ ಕೇಂದ್ರದಿಂದ ಸಿಗ್ತಾ ಇದೆ, ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಕೇಂದ್ರದೊಳಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಈಗ ನಮ್ಮ ಇಂಡಿ ತಾಲೂಕಿನ ರೈತರು ಈ ಒಂದು ಕೇಂದ್ರದ ಉಪಯೋಗವನ್ನ ಎಷ್ಟು ಪ್ರಮಾಣದೊಳಗೆ ಪಡ್ಕೊಳ್ತಾ ಇದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಚಳಚಣ್ ಹೇಳಿದ್ರಿ, ಅಲ್ಮೇಲ್ ಹೇಳಿದ್ರಿ, ಸಿಂದಿಗಿ, ಈ ಎಲ್ಲ ತಾಲೂಕುಗಳ ರೈತರು ಈ ಒಂದು ಕೇಂದ್ರದ ಜೊತೆಗೆ ಯಾವ ರೀತಿಯಾದಂತಹ ಒಂದು ಸಂಪರ್ಕ ಇಟ್ಕೊಂಡಿದ್ದಾರೆ, ಮತ್ತು ಈ ಒಂದು ಸಂಪರ್ಕ ಅನ್ನುವಂಥದ್ದು ಏನದ, ಇದು ನಿಮ್ಮ ಒಂದು ಅನುಭವದೊಳಗೆ ಪ್ರತಿ ವರ್ಷ ಹೆಚ್ಚು ಆಗ್ತಾ ಇದೇನೋ ಹೆಂಗ, ಈ ಬಗ್ಗೆ ತಾವು ಏನಾದರೂ ಹೇಳ್ಬೋದ? ಅಗತ್ಯವಾಗಿ ಸರ್, ರೈತರು ನಾನು ಸುಮಾರು ಬಂದಿಲ್ಲ, 5ನೇ ವರ್ಷ ಆಯಿತು, ರೈತರಿಗೆ ಬಹಳ ಖುಷಿಯಾಗಿದ್ದಾರೆ. ಇಲ್ಲ ಸರ್, ನಾವು ಇದಕ್ಕಿಂತ ಮೊದಲು ಏನಾದರೂ ಮಾಹಿತಿ ಬೇಕಿತ್ತಪ್ಪ ಅಂದ್ರೆ ನಾವು ಹಿಟ್ಟಳ್ಳಿ ಪಾರ್ಕ್ ಹೋಗಿತ್ತು, ದೂರ ಆಗ್ತಾ ಇತ್ತು, ಈ ಕೇಂದ್ರಾಗಿ ಬಹಳಷ್ಟು ನಮಗೆ ಉಪಯೋಗ ಆಗಿದೆ. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳು ಬಹಳಷ್ಟು ರೈತರ ಪ್ರೇಮಿಗಳಾಗಿದ್ದೀರಿ, ಬಹಳ ಹಚ್ಕೊಂತ ಇದ್ದೀರಿ, ನಮಗೆ ಬಹಳಷ್ಟು ಸಲಹೆಗಳು ನಿಮ್ದ ಸಿಗ್ತಾ ಇದಾವೆ. ಈ ತರ ಒಂದು ಅನುಕೂಲ ಇದೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಈ ಕೃಷಿ ವಿಜ್ಞಾನಕ್ಕೆ ರೈತಕ್ಕೆ ಅದಕ್ಕೆ ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳ್ತೇವೆ ಅಂತ ಇಷ್ಟಪಡ್ತಾ ಇದ್ರು. ಮೊದಲಿಗೆ ಇದು 10 ಏನ್ ಮಾಡ್ತಾರೆ, ಕೇವಲ ಇಂಡಿ ಭಾಗ ಜನ ಅಷ್ಟೇ ಬರ್ತಾ ಇದ್ರು. ನಾವು ಏನೇ ತರಬೇತಿ ಮಾಡ್ಬೇಕಂದ್ರೂ ಪೇಪರ್ಲ್ಲಿ ಕೊಡ್ತೀವಿ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ವಿ ಸರ್, ನಾವು ಬಹಳಷ್ಟು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ವಿ. ಅದಲ್ಲೇ ಯಾರು ರೈತರು ಬರ್ತಾರೆ, ರೈತರು ಬಂದಲ್ಲಿ ನಾವು ಇಲ್ಲಿ ನೋಂದಣಿ ಮಾಡ್ಕೊಂಡ್ಬಿಡ್ತೀವಿ. ನೋಂದಣಿ ಮಾಡೋದೇನಪ್ಪ ಅಂದ್ರೆ ಒಂದು ಮೆಸೇಜ್ ಕಳಿಸ್ತಿರ್ತಾನೆ, ಎಂ ಕಿಸಾನ್ ಅಂತ ಒಂದು ಮೆಸೇಜ್ ಪೋರ್ಟಲ್ ಇದೆ. ಅದ್ರಲ್ಲಿ ಸುಮಾರು ಈಗ ನಮ್ಗೊಂದು 2-3 ಸಾವಿರ ಜನ ಎನ್ರೋಲ್ ಮಾಡಿದ್ರೆ, ಏನೇ ತರಬೇತಿ ಇರಲಿ ಅಥವಾ ಯಾವುದೇ ಒಂದು ನಾವು ಒಂದು ಮೆಸೇಜ್ ಕೊಡ್ತಾ ಇರ್ತೀವಿ, ಡೈಲಿ ಒಂದು ಮೆಸೇಜ್ ಕೊಡ್ತಾ ಇರ್ತೀವಿ, ರೋಗದ ಬಗ್ಗೆ ಇರ್ಬೋದು, ಕೀಟದ ಬಗ್ಗೆ ಇರ್ಬೋದು, ತಳಿಗಳ ಬಗ್ಗೆ ಇರ್ಬೋದು, ಅಥವಾ ಹೈನುಗಾರಿಕೆ ಬಗ್ಗೆ ಇರ್ಬೋದು, ಏನೇ ಇದ್ನಪ್ಪ ಅಂದ್ರೆ ನಾವು ಮೆಸೇಜ್ ಮಾಡ್ತೀವಿ. ಅದಕ್ಕೆ ಮತ್ತೆ ತಿರುಗಿ ಅವರು ವಾಪಸ್ ರಿಪ್ಲೈ ಮಾಡಿ, ಸರ್ ತುಂಬಾ ಖುಷಿ ಆಯ್ತು ನಮಗೆ, ನಾವೆಲ್ಲ ಎನ್ರೋಲ್ ಆಗಿದ್ದೀವಿ, ನಿಮ್ಗೆ ಏನೇ ಕಾರ್ಯಕ್ರಮ ನಡೆದಪ್ಪ ಅಂದ್ರೆ ನಮ್ಗೆ ಬರ್ತಾ ಇರ್ತೇವೆ ಅಂತ ಹೇಳಿ ವಿಶೇಷವಾಗಿ ಯಾವುದೇ ತರಬೇತಿ ಮಾಡಿದ್ರೆ ನಾವು ಪೇಪರ್ನ ಕೊಡ್ತೀವಿ. ಜೊತೆಗೆ ಏನಪ್ಪ ಅಂದ್ರೆ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಹ ಹಾಕ್ತಾ ಇರ್ತೇವೆ. ಇದಲ್ಲದೆ ಮತ್ತೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಕೊರೋನಾ ಬಂದಕ್ಕೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಹಳಷ್ಟು ಆನ್ಲೈನ್ ತರಬೇತಿ ನಡೀತಾ ಇದ್ದು, ಹಾಗಾಗಿ ಬೇರೆ ಎಲ್ಲಾದ್ರೂ ಆಗ್ತಾ ಇದ್ನಪ್ಪ ಅಂದ್ರೆ ಅವು ನಮಗೆ ವಾಟ್ಸ್ಆಪ್ ಗ್ರೂಪ್ ಬರ್ತಾ ಇದ್ದು ಅವನ ತಿರುಗಿ ನಾವೇನಪ್ಪ ಅಂದ್ರೆ ರೈತರಿಗೆ ನಾವು ಕಳಿಸ್ತಾ ಇದ್ವಿ. ರೈತರು ಅಲ್ಲಿ ಏನಪ್ಪ ಅಂದ್ರೆ ಆ ತರಬೇತಿನ ಸಹ ಏನಪ್ಪ ಅಂತಂದ್ರೆ ಅವರು ಲಾಭವನ್ನು ತಗೊಂಡ್ಕಂತಿದ್ರು. ವಿಶೇಷವಾಗಿ ಹೇಳ್ಬೇಕಂದ್ರೆ ಸಿಂದಗಿ, ಇಂಡಿ, ಚಡಚಣ ಸದ್ಯದಲ್ಲಿ ಹೇಳ್ಬೇಕಂತಂದ್ರೆ ಆಲ್ಮೇಲೆ ಎಲ್ಲ 5 ತಾಲೂಕಿನ ರೈತರು ಬಹಳಷ್ಟು ಉಪಯೋಗ ತಗೋತಾ ಇದಾರೆ. ನಮಗೆ ಪ್ರತಿ ವರ್ಷ ಭಾರತ ಸರ್ಕಾರದಿಂದ ಇಂತಿಷ್ಟು ಹಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ನೀವು ಅವರಿಗೆ ಈ ತರ ಪ್ರತ್ಯಕ್ಷಕ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾವು ಕೊಟ್ಟ ಯೋಜನೆ ಅವ್ರು ನಮಗೆ ಕೊಡ್ತಾ ಇದ್ದಾರೆ. ನಾವು ಇಲ್ಲೆಲ್ಲ ಸರ್ವೆ ಮಾಡಿ ಯಾವ ಊರಲ್ಲಿ ಅಥವಾ ನಾವು ಆಯ್ಕೆ ಮಾಡ್ಕೊಂಡ ಹಳ್ಳಿಗಳಲ್ಲಿ ಏನು ಸಮಸ್ಯೆ ಇದೆ, ಯಾವ ಬೆಳೆಯಲ್ಲಿ ಏನು ಸಮಸ್ಯೆ ಇದೆ, ಅದಕ್ಕೆ ನಾವು ಪ್ರಪೋಸ್ ಮಾಡಿದಾಗ ಅಂತ ಕೊಡ್ತಾರೆ. ನಾವು ಅಲ್ಲೇ ಆ ರೈತರ ಹೊಲದಲ್ಲೇ ನಾವು ಹಾಕಿ ಆ ಪ್ರತ್ಯಕ್ಷಣೆ ಮಾಡ್ತೀವಿ. ರೈತರು ಬಹಳಷ್ಟು ಖುಷಿಯಾಗಿದ್ದಾರೆ. ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ ತೊಗರಿಲ್ಲ ಆಯ್ತು, ಆಮೇಲೆ ಈ ಕಡೆ ಏನಪ್ಪ ಸದಕ ವಿಶೇಷವಾಗಿ ಡೈಕೋಕೋ ಮೀಟ್ ಅಂತ ಹೇಳ್ತೀವಿ ಅಥವಾ ಸದಕ ಅಂತಿದ್ರೆ ಅದನ್ನ ಆಕ್ಚುಲಿ ಅವ್ರು ಬೆಳೀತಾ ಇದ್ದು ಬಹಳಷ್ಟು ಹಳೆ ತಳಿ ಎತ್ತರ ಅಳಿತ್ತು ಗಿಡ್ಡು ಬೀಳ್ತಕ್ಕಂತ ತಳಿತ್ತು. ನಾವು ಅದನ್ನ ರಿಪ್ಲೇಸ್ ಮಾಡಿ ಈಗ ಅಂದ್ರೆ DDK 1-2 ಅಂತ ಬಂದೆ, ಬಹಳಷ್ಟು ಪಾಪ್ಯುಲರ್ ಆಗ್ತಾ ಇದೆ. ಅದೇ ರೀತಿಗೆ ಮೇನ್ ಬೆಳೆ ಹೇಳ್ಬೇಕಂತಂದ್ರೆ ಕೋಪಾಯಿ ಅಂತ ಬಂದೆ, ಅದಷ್ಟು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದೆ. ಇನ್ನು ನಮ್ಮ ತೋಟಗಾರಿಕೆ ತಜ್ಞರ ವಿಶೇಷ ಹೇಳ್ಬೇಕಂದ್ರೆ ಅಂದ್ರೆ ಈ ಲಿಂಬು ಸ್ಪೆಷಲ್ ಇಂಟ್ರೊಡ್ಯೂಸ್ ಮಾಡಿದರೆ, ಬಾರ್ ಮ್ಯಾನೇಜ್ಮೆಂಟ್ ಅಂತ ಲಿಂಬೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ, ಆಮೇಲೆ ಗ್ರೇಪ್ ಸ್ಪೆಷಲ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ವಿ, ಅದನ್ನು ರೈತರು ಏನಪ್ಪ ಅಂದ್ರೆ ಬಹಳಷ್ಟು ಖುಷಿಯಾಗಿದ್ದಾರೆ. ಮತ್ತೆ ಇನ್ನೂ ಬೇಡಿಕೆ ಬರ್ತಾ ಇದೆ. ಮತ್ತೆ ನಮ್ಮ ರೋಗ ನಿಯಂತ್ರಣದಿಂದ ಬಹಳಷ್ಟು ಕೆಲವೊಂದು ಪಡಗಳು ಹೋಗಿರ್ತಕ್ಕಂಥ ಸಹ ಏನಪ್ಪ ಅಂದ್ರೆ ಮತ್ತೆ ರಿಜ್ಯೂನೇಟ್ ಆಗಿ ಮತ್ತೆ ಚೆನ್ನಾಗಿ ರಿಕವರಿ ಆಗಿ ಈಗ ಸದ್ಯ ಚಲೋ ಇರತಕ್ಕಂಥ ತೋಟಗಳು ಇದಾವೆ. ಹಿಂಗಾಗಿ ರೈತರು ವಿಶೇಷವಾಗಿ ಕೃಷಿ ವಿಜ್ಞಾನ ಇಂಡಿ ಬಗ್ಗೆ ಬಹಳಷ್ಟು ಪ್ರಶಂಸೆಯನ್ನು ವ್ಯಕ್ತಪಡ್ತಾರೆ. ಅದು ನಮಗೂ ಖುಷಿ ಇದೆ. ಇನ್ನೂ ನಮ್ಮ ಕೈ ಆದಷ್ಟು ನಾವು ಅವರಿಗೆ ಸಹಾಯ ಮಾಡ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ವಿಶೇಷವಾಗಿ ರೈತರ ಸಮಸ್ಯೆಗಳು ಏನದಾವ, ಫೀಲ್ಡ್ ಒಳಗೆ ಬರುವಂತಹ ಕ್ಷೇತ್ರದೊಳಗೆ ಬರುವಂತಹ ಸಮಸ್ಯೆಗಳು, ಮತ್ತೆ ಅವರಿಗೆ ಯಾವ್ದು ತಂತ್ರಜ್ಞಾನ ಬೇಕು ಅದರ ಮೇಲೆ ತಾವು ಕೇಂದ್ರೀಕರಣ ಮಾಡಿ ಸಂಶೋಧನೆಯನ್ನ ಮಾಡ್ತಾ ಇದ್ದೀರಿ? ಹೌದು, ನಾವೇನ್ ಮಾಡ್ತಾ ಇದ್ವಿ, ಇದು ವಿಶೇಷವಾಗಿ ಏನಂತ ಸರ್, ಇವು ಲೊಕೇಶನ್ ಸ್ಪೆಸಿಫಿಕ್ ಅಂತ ಹೇಳ್ತಾರೆ. ರೈತರಿಗೆ ಏನ್ ಬೇಕು, ಯಾವ ಸಮಸ್ಯೆ ಜಾಸ್ತಿ ಇದೆಲ್ಲ, ಆ ಸಮಸ್ಯೆ ಬಗ್ಗೆ ನಾವೇನಪ್ಪ ಒಂದು ಒತ್ತು ಕೊಟ್ಟು ಅದಕ್ಕೂ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನ ರೈತರ ಹೊಲದಲ್ಲಿ ನಾವೇನಪ್ಪ ಅಂತಂದ್ರೆ ಪ್ರಯೋಗ ಮಾಡ್ತಾ ಇರ್ತೇವೆ. ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಪರಿಕರಗಳನ್ನ ನಾವು ಇಲ್ಲೇ ಆದಷ್ಟು ತಯಾರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಹಾಗಾಗಿ ರೈತರಿಗೆ ಏನಪ್ಪ ಅಂದ್ರೆ ಬಹಳಷ್ಟು ತುಂಬಾ ಖುಷಿಯಾಗಿದ್ದಾರೆ. ಕೆಲವೊಂದು ನಾವು ಮಾಡದೇ ಇರ್ತಕ್ಕಂಥವನ್ನ ಎಲ್ಲಿ ಸಿಗುತ್ತೆ ಅಲ್ಲಿ ತರಿಸಿಕೊಡೋ ವ್ಯವಸ್ಥೆ ಮಾಡ್ತೇವೆ. ವಿಶೇಷವಾಗಿ ಹೇಳಬೇಕಂದ್ರೆ IHR ಇಂದ ಏನಾರು ಬೇಕಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ IHR ಬೆಂಗಳೂರಲ್ಲಿದೆ, ಅಲ್ಲಿಂದ ಏನಾದ್ರೂ ತರಕಾರಿ ಬೀಜಗಳು ಬೇಕಾದ್ರೆ ಅಥವಾ ಲಿಂಬೆ ಸ್ಪೆಷಲ್ ಬೇಕಂದ್ರಪ್ಪ ಅಂದ್ರೆ ಅಥವಾ ಅರ್ಕಾ ಮೈಕ್ರೋ ಕನ್ಸೋರ್ಷಿಯಂ ಬೇಕಂದ್ರೆ ತರಿಸಿಕೊಡೋ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಸಿಗದೇ ಇರತಕ್ಕಂಥ ಹುಲ್ಲಿನ ಬೆಳೆಗಳನ್ನ ತರಿಸಿಕೊಳ್ಳಿಕ್ಕೆ ನಾವು ಬೇರೆ ಕಡೆ ತರಿಸಿಕೊಳ್ಳಲು ವ್ಯವಸ್ಥೆ ಮಾಡ್ತಾ ಇದ್ವಿ. ರೈತರಿಗೆ ಏನ್ ಬೇಕು, ಬೀಜ ಇಲ್ಲಿ ಸಿಗಲ್ಲ ಗುಲ್ಬರ್ಗ ಸಿಗುತ್ತೆ ಗುಲ್ಬರ್ಗ ತರಿಸಿಕೊಡ್ತೀವಿ, ರಾಯಚೂರಲ್ಲಿ ಸಿಗುತ್ತೆ ರಾಯಚೂರಲ್ಲಿ ತರಿಸಿಕೊಡ್ತೀವಿ. ಒಂದೇ ಅವ್ರಿಗೆ ನಾವು ಕೀಮತ್ ಹೇಳ್ತೀನಿ, ನಮ್ಗೆ ಒಂದು 15 ದಿವಸ ಬಂದು ಹೇಳಿ ನೀವು, ಒಂದು 15 ದಿವಸ ಬಂದು ಹೇಳಿ ಅಂದ್ರೆ ದಾಡು ಸಿಕ್ಕನಪ್ಪ ನಮ್ಮ ಗಾಡಿ ಹೋಗಿರುತ್ತೆ, ನಾವು ಅಲ್ಲಿ ತಗೊಂಬಲಿಕ್ಕೆ ಅನುಕೂಲ ಆಗುತ್ತೆ. ನಾ ರಾಯಚೂರು ಸಿಗುತ್ತೆ, ರಾಯಚೂರ್ನ ಅಲ್ಲಿ ಸಂಬಂಧಪಟ್ಟರಿಗೆ ಹೇಳಿ ಅವ್ರು ವೇರ್ ಹಾಕ್ಬೇಕಂದ್ರೆ ಒಂದು ವಾರ ಆಗುತ್ತೆ. ನಿಮ್ಗೆ ಏನೇ ಬೇಕಂದ್ರೆ ತರಿಸಿಕೊಡ್ತೀವಿ, ನಮ್ಗೆ ಒಂದು ವಾರ 15 ದಿವಸ ಬಂದು ಹೇಳಿದಪ್ಪ ಅಂತಂದ್ರೆ ಆ ಎಲ್ಲಾ ಕೃಷಿ ಪರಿಕರಗಳನ್ನು ಒದಗಿಸಿಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ. ಈಗ ನಾವು ನೋಡ್ತಾ ಇದೀವಿ, ರೈತರಲ್ಲಿ ಕೂಡ ಸಾಕಷ್ಟು ಪ್ರಗತಿಪರ ಮನೋಭಾವದವರಿದ್ದಾರೆ, ಸಂಶೋಧನಾ ಬುದ್ಧಿಯವರಿದ್ದಾರೆ, ಚಿಕಿತ್ಸಕ ಬುದ್ಧಿಯವರಿದ್ದಾರೆ. ತಮಗೆ ಏನ್ ಬೇಕು ಅನ್ನುವಂತಹ ಪರಿಕರಗಳನ್ನ ತಾವೇ ಸಂಶೋಧನೆ ಮಾಡಿ ಅದನ್ನ ಡಿಸೈನ್ ಮಾಡಿ ವಿನ್ಯಾಸ ಮಾಡಿ ಬಳಸುವಂತಹದನ್ನ ನಾವು ನೋಡ್ತಾ ಇದ್ದೇವೆ. ಅಂತಹ ರೈತರಿಗೆ, ಚಿಕಿತ್ಸಕ ಬುದ್ಧಿ ಇರುವಂತಹ ರೈತರಿಗೆ, ಉತ್ಸಾಹಿ ರೈತರಿಗೆ ತಾವು ಸಪೋರ್ಟ್ ಮಾಡ್ತಾ ಇದ್ರಿ ಸರ್? ಅಗತ್ಯವಾಗಿ ಬಹಳ ಸಂತೋಷಕರ ವಿಷಯ. ನಾವೇನ್ ಮಾಡ್ತಾ ಇದೀವಿ, ಇಂಥ ರೈತ ಗುರುತು ಆವಿಷ್ಕಾರಿ ರೈತರು ಅಂತ ಹೇಳಿ ಗುರುತು ಮಾಡ್ತಾ ಇದ್ರು. ಈ ಗುರುತು ಮಾಡಿದ್ ಮಾಡ್ತಂದ್ರೆ ಅವ್ರದ್ದು ಏನ್ ಮಾಡಿದ್ರೆ ಎಲ್ಲ ಅವ್ರದ್ದು ರೈಟಪ್ ತಗೋತೀವಿ, ಅಂದ್ರೆ ಬರ್ದ್ ಕೊಡಿ ಏನ್ ಮಾಡಿದ್ರೆ ಅಂತೇಳಿ. ಇವನ್ನ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಉತ್ತೇಜನ ಆಗಲಿ ಅಂತಂದೇಳಿ ಎಲ್ಲೆಲ್ಲಿ ಕೃಷಿ ಮನೆಗಳು ಆಗ್ತಿರ್ತವೆ ಅಥವಾ ಎಲ್ಲಿ ಪ್ರಶಸ್ತಿ ಸಿಗ್ತಾ ಇದಾವೆ, ಈಗ ನಮ್ಮ ಕೃಷಿ ವಿಷಯದಲ್ಲಿ ಧಾರವಾಡ ಇರಬಹುದು, ರಾಯಚೂರು ಇರಬಹುದು, ಬಾಗಲಕೋಟೆ ಇರಬಹುದು, ಬೆಂಗಳೂರು ಇರಬಹುದು, ಎಲ್ಲಿಗೆ ಸಾಧ್ಯ ಆಗುತ್ತೆ ಅಲ್ಲಿಗೆ. ಮತ್ತೆ ಆತ್ಮಯೋಜನೆ ಐತಿ, ಅದೆಲ್ಲ ಆದ್ನಪ್ಪ ಅದರಲ್ಲಿ ಯಾರು ಕೊಡ್ತಾರೆ? ಈಗ ಮೊನ್ನೆ ಇಲ್ಲಿ ಕೆಲವೊಂದು ನಮಗೆ ಏನಂತಾರೆ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತರು ಅಂತ ಇದ್ರು. ಸೊ ಅಂತಲ್ಲಿ ಯಾವ ಸಂಸ್ಥೆಗಳು ಪ್ರಶಸ್ತಿ ಕೊಡ್ತಾರೆ ಅಲ್ಲಿಗೆ ಅವ್ರ ಹೆಸರನ್ನ ಶಿಫಾರಸು ಮಾಡ್ತೇವೆ. ಅವ್ರು ಏನ್ ಆವಿಷ್ಕಾರ ಮಾಡಿದರೆ ಅದರಿಂದ ಏನು ಉಪಯೋಗ ಆಗುತ್ತೆ ಅದನ್ನ ರೈಟಪ್ ಬರೋದು ಆಯಾ ಸಂಸ್ಥೆಗಳ ಕಳಿಸಿದಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರನ್ನ ಗುರುತಿಸಿ ಅವರು ಅವಾರ್ಡನ್ ಕೊಡ್ತಾ ಇದ್ರೆ ಅವ್ರ ಮತ್ತೊಟ್ಟು ಖುಷಿಯಾಗಿ ಇನ್ನೂ ಮುಂದೆ ಆವಿಷ್ಕಾರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ತರ ವಿಚಾರ ಮಾಡ್ತಾ ಇದ್ವಿ ಸರ್ ನಾವು. ಒಳ್ಳೇದು ಡಾಕ್ಟರ್ ನೆಗಳೂರವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಂಬರ್ ಕೊಡ್ತೀರಿ? ಅಗತ್ಯವಾಗಿ ಸರ್, ದಯಮಾಡಿ ನನ್ನ ನಂಬರ್ ಬರ್ಕೊಳ್ಳಿ, 9484953020. ಹೆಚ್ಚಿನ ಮಾಹಿತಿಗಾಗಿ ತಾವು ಯಾವಾಗ ಬೇಕಾದ್ರೂ ಈ ನಂಬರ್ಗೆ ಕರೆ ಮಾಡಬಹುದು. ನಾನು ನಿಮ್ಮ ಸೇವೆ ಮಾಡಲಿಕ್ಕೆ ಸಾಧ್ಯತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ. ಧನ್ಯವಾದಗಳು. ಆತ್ಮೀಯರೇ, ಡಾಕ್ಟರ್ ನೆಗಳೂರವರ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9484953020 ಈ ನಂಬರ್ ಅನ್ನು ಸಂಪರ್ಕ ಮಾಡಿ ತಾವು ಯಾವುದೇ ವಿಚಾರವನ್ನು, ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರವನ್ನು ತಾವು ಅವರಿಗೆ ಕೇಳಬಹುದು. ಒಳ್ಳೆಯದು ಡಾಕ್ಟರ್ ಅರವಿಂದ್ ನೆಗಳೂರವರು, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರ ಯಾವ ರೀತಿ ರೈತ ಸ್ನೇಹಿಯಾಗಿ ಕಳೆದ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ, ಮತ್ತು ಮುಂದೆ ಯಾವ ರೀತಿ ಬೆಳವಣಿಗೆಗಳಿಗೆ ಸ್ಪಂದಿಸಿ ಮತ್ತು ರೈತರಿಗೆ ಅವರ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ಬದಲಾವಣೆ ಮಾಡಿಕೊಳ್ಳುವುದಾಗಲಿ ಅಥವಾ ಹಮ್ಮಿಕೊಳ್ಳುವುದಾಗಲಿ ಮಾಡಬಹುದಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ಈ ಭಾಗದ ರೈತರೇನಿದ್ದಾರೆ ಅವರಿಗೆ ಈ ಕೇಂದ್ರದಿಂದ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಸಿಕ್ಕು ಅವರ ಬಾಳು ಬೆಳಗಲಿ ಅಂಥೇಳಿ ಹಾರೈಸ್ತಾ ಇವತ್ತು ನಮ್ಮ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ಆರ್ಬಿ ನೆಗಳೂರ್ ಅವರಿಂದ ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳ ಕುರಿತು ಮಾತುಕತೆ ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಡಾ SS ರೂಳಿ ಅವರು. ಕೇಳುಗ್ರೆ ಮತ್ತೊಂದು ಕಾರ್ಯಕ್ರಮವನ್ನು ಕೇಳಿ. ಕಲ್ಲಂಗಡಿ ಬೆಳೆಗೆ ಬರುವ ರೋಗಗಳು ಅವುಗಳ ನಿರ್ವಹಣೆ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ರೋಗ ತಜ್ಞರಾಗಿರುವ ಡಾ ಸಹ್ಯದಾ ಸಮೀನಾ ಅಂಜುಮ್ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಡಾ ಸೋಮಶೇಖರ್ ಎಸ್ ರೂಳಿ ಅವರು. ಪ್ರಿಯ ಕೇಳುಗರೆ, ಇದೇ ಸೋಮವಾರ ದಿನಾಂಕ 23/5/2022 ಸಂಜೆ 5 ಗಂಟೆಗೆ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ. ಮದ್ಯ ವ್ಯಸನಿಗಳಿಗೆ ಮದ್ಯಪಾನ ಸೇವನೆಯಿಂದ ಮುಕ್ತರಾಗಲು ಉಚಿತ ಪರಿಹಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವಿಷಯ ತಜ್ಞರಾದ ಮಂಜುನಾಥ್.